ಕಿಡುಗರೆ, ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50.32. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆಯೇ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕೇಳುವಿರಿ. ಇದಾದ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮೂಡಿಬರುತ್ತದೆ. ಬನ್ನಿ ಮೊದಲಿಗೆ ಜನಪದ ಗೀತೆಗಳನ್ನು ಕೇಳೋಣ. ಬಿ ಕೆ ಸುಮಿತ್ರ, ಸುಧಾಕರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಒಂದು ಗೀತೆ. ದೂರದ ಅಕ್ಕಯ್ಯ ಸುಖದಾಗಿರುವಾಳೆಂದು ಧೀರಿಸಿಕೊಂಡೆ ಮನದಾಗೆ ಗಿಣಿಯೇ. ಗಿಣಿಯೇ ಎಲ್ಲರು ನಿನ್ನ ಮನೆ ಬಿಡದು ನೀ ಬಿಟ್ಟರು ನಿನ್ನ ಮನೆ ಬಿಡದು ನನ್ನ ಮಳೆ ಬಿಟ್ಟರು ಮರದ ನೀ ಬಿಡದು ಮಳೆ ಬಿಟ್ಟರು ಮರದ ನೀ ಬಿಡದು ಮಳೆ ಬಿಟ್ಟರು ಮರದ ನೀ ಬಿಡದು ಇನ್ನು ಮುಂದೆ ಕೇಳಿ ಮಧುಬಾಲಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಒಂದು ಗೀತೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಆಕಾಶವಾಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ

ಅನನ್ಯ ಸಂಸ್ಕೃತಿಯನ್ನ ಸಂರಕ್ಷಿಸಿ ಇಟ್ಟುಕೊಂಡಂತಹ ಆ ದೇಶ ನನ್ನ ಭಾರತ. ಈ ಎಲ್ಲ ಮಾತುಗಳು ಭವಿಷ್ಯದಲ್ಲಾಗಿರ್ಬೋದು, ವರ್ತಮಾನದಲ್ಲಿ ಆಗಿರ್ಬೋದು ಸಾಕಾರಗೊಳ್ಬೇಕಾದ್ರೆ ಈಗಿನ ವ್ಯವಸ್ಥೆಗಳು ಸ್ವಲ್ಪ ಸುಧಾರಣೆಯನ್ನ ಕಾಣಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ದೇಶದ ಭದ್ರ ಬುನಾದಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆ ಕೇವಲ ಗ್ರಾಂತಿಕ ಅಂಕಪಟ್ಟಿ ಆಗದೆ ಸುಸಂಸ್ಕೃತಿ ಹಾಗೂ ನಾಗರಿಕರನ್ನ ತಯಾರು ಮಾಡುವಂತಹ ಶಿಕ್ಷಣ ವ್ಯವಸ್ಥೆ ನನ್ನ ಕನಸಿನ ಭಾರತದಲ್ಲಿ ರೂಪುಗೊಳ್ಳಬೇಕು. ಭಾರತದ ಬೆನ್ನೆಲುಬು ಕೃಷಿ ಕ್ಷೇತ್ರ. ಕೃಷಿ ಎನ್ನುವಂತಹದ್ದು ಕೇವಲ ವಿದ್ಯಾವಂತರಿಗೆ ಮಾತ್ರ ಎನ್ನುವ ಭಾವನೆ ಅನೇಕ ಜನರಲ್ಲಿದೆ. ಆದ್ರೆ ನನ್ನ ಕನಸಿನ ಭಾರತದಲ್ಲಿ ಕೃಷಿಯೊಂದಿಗೆ ವೈಜ್ಞಾನಿಕ ತಂತ್ರಜ್ಞಾನವೂ ಸೇರಿಕೊಂಡು ಉತ್ತಮ ಫಸಲನ್ನು ತೆಗೆದು ಆರ್ಥಿಕ ವ್ಯವಸ್ಥೆಗೆ ಯಥೇಚ್ಛವಾದ ಕೊಡುಗೆಯನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಸೇವಾ ಕ್ಷೇತ್ರಗಳು, ಕೈಗಾರಿಕಾ ಕ್ಷೇತ್ರಗಳು ಇಂದು ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಸ್ಟಾರ್ಟ್ ಆಫ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ಸರ್ಕಾರವು ಇಂದು ನಮಗೆ ಬೆಂಬಲವನ್ನ ಕೊಡ್ತಾ ಇದೆ. ನನ್ನ ಕನಸಿನ ಭಾರತದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಿರುದ್ಯೋಗಿಯಾಗಿ ಕೂರಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಸ್ವಾವಲಂಬಿ ಜೀವನವನ್ನ ತಾನೇ ರೂಪಿಸಿಕೊಳ್ಳುವಂತವನಾಗಬೇಕು. ಇಂದು ಭಾರತ ದೇಶ ಡಿಜಿಟಲ್ ನಲ್ಲಿ ಮಿಂದೇಳ್ತಾ ಇದೆ. ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಪೇಮೆಂಟ್ ಗಳಂತಹ ಆಪ್ ಗಳಿಂದ ಎಷ್ಟೇ ನಮ್ಗೆ ಉಳಿದಿದ್ರು ಸಹ ಮಹಿಳಾ ವಂಚನೆ, ಸೈಬರ್ ಕ್ರೈಮ್ ಗಳಂತಹ ದೂರುಗಳು, ಕೆಡಕುಗಳು ಇಂದು ಮುನ್ನೆಲೆಗೆ ಬರ್ತಾ ಇದೆ. ಇವೆಲ್ಲ ಕೆಡಕುಗಳಿಗೆ ಲಗಾಮ ಹಾಕಿ ಬಹಳ ಜಾಣ್ಮೆಯಿಂದ ನಾವು ಈ ಆಪ್ ಗಳನ್ನ ಉಪಯೋಗಿಸ್ಕೊಳ್ಬೇಕು. ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಅಲ್ಲಿನ ಆರೋಗ್ಯಯುತ ಸಮಾಜ ಕಾರಣವಾಗ್ತದೆ. ಯೋಗ, ಧ್ಯಾನ, ಸಾತ್ವಿಕ ಆಹಾರ ಪದ್ಧತಿಯ ಮೂಲಕ ಆಂತರಿಕ ಸ್ವಚ್ಛತೆಯನ್ನು ಕಾಯ್ದುಕೊಂಡಾಗ ಮಾತ್ರ ಆರೋಗ್ಯಯುತ ಭಾರತದ ಕನಸನ್ನ ನನಸು ಮಾಡಲು ಸಾಧ್ಯ ಆಗ್ತದೆ. ಇಂದು ಜಾತಿ ಮತಗಳ ನಡುವೆ ಗೋಡೆಯನ್ನ ಕಟ್ಟಲಾಗ್ತಾ ಇದೆ. ಆದ್ರೆ ಇವೆಲ್ಲಕ್ಕಿಂತ ಮಿಗಿಲಾದದ್ದು ಮಾನವೀಯ ಧರ್ಮ ತಾನೇ. ಅದನ್ನ ಎಲ್ಲರೂ ಅರಿತು ಬಾಳ್ಬೇಕು. ಚುನಾವಣೆ ಬಂದಾಗ ಹಣ ಹೆಂಡವನ್ನು ನೀಡಿ ಮತ ಪಡ್ಕೊಳ್ತಾರೆ. ಆ ಅಧಿಕಾರಕ್ಕೆ ಬಂದ್ಮೇಲೆ ಅಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೋ ಅದನ್ನ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ತಾರೆ. ಎಂತಹ ದುಸ್ಥಿತಿ ಅಲ್ವಾ. ಇವನ್ನೆಲ್ಲವನ್ನ ತೆಗೆದು ಹಾಕಿ ಮುಂದಿನ ದಿನಗಳಲ್ಲಾದರೂ ಯುವ ಸಮುದಾಯ ರಾಜಕೀಯಕ್ಕೆ ಧುಮುಕ್ಕಿ ಸುಸ್ಥಿರವಾದ ಆಡಳಿತವನ್ನ ನೀಡಬೇಕನ್ನೋದು ನನ್ನ ಕನಸಾಗಿದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ, ವ್ಯಸನ ಮುಕ್ತ ಸಮಾಜ, ಬಲಿಷ್ಠವಾದಂತಹ ತಂತ್ರಜ್ಞಾನ, ಬಲಿಷ್ಠವಾದಂತಹ ಆರ್ಥಿಕತೆ, ಇನ್ನೂ ಬಲಿಷ್ಠವಾದಂತಹ ತಂತ್ರಜ್ಞಾನ ಯುಕ್ತ ಸೇನಾಪಡೆ, ರಾತ್ರಿ ಹೊತ್ತು ಹೆಣ್ಣು ಮಗಳು ನಿರ್ಭಯವಾಗಿ ಓಡಾಡುವಂತಹ ಆ ಸ್ಥಿತಿ, ತ್ವರಿತಗತಿಯಲ್ಲಿ ಕಾನೂನಿನ ಸೇವೆ, ಇವೆಲ್ಲವೂ ನನ್ನ ಕನಸಿನ ಭಾರತದ ಭದ್ರ ಬುನಾದಿಗಳಾಗಿರ್ತವೆ. ಈ ಕನಸು ಸಾಕಾರಗೊಳ್ಬೇಕಾದ್ರೆ ನೂರಾರು ಸಹೃದಯಗಳಾದ ಯುವಕ ಯುವತಿಯರು ತಮ್ಮ ಸುಖ ಮತ್ತು ಭೋಗಗಳ ಲಾಲಸೆಯನ್ನು ತೊರೆದು ಅಂದು ನನ್ನ ದೇಶ ಉದ್ದಾರವಾಗುವುದು ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ಮಾತನ ಪದೇ ಪದೇ ನೆನೆಯಬೇಕು. ಹೊಸ ಚಿಗುರು ಹಳೆ ಬೇರು, ಕೂಡಿದರೆ ಮರಸೊಬಗು ಎಂಬ ಮಾತಿನಂತೆ ಯುವ ಸಮುದಾಯ ಹಳೆ ಬೇರಿನೊಂದಿಗೆ ಸಂಘಟಿತರಾಗಿ ನವ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿದಾಗ ಮಾತ್ರ ನನ್ನ ಕನಸಿನ ಭಾರತವಾದ ಸ್ವಾವಲಂಬಿ ಆತ್ಮನಿರ್ಭರ ಭಾರತ ರೂಪುಗೊಳ್ಳುತ್ತದೆ ಅಂತ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು. ವನಿತಾಳ ಕನಸಿನ ಭಾರತ ನನಸಾದರೆ ಎಷ್ಟು ಚಂದ ಅಲ್ವಾ. ಸಾಕಾರಗೊಳಿಸಲು ಸರ್ವರ ಶ್ರಮ ಅಗತ್ಯ ಅಂತ ಹೇಳ್ತಾ ಮಾತನಾಡಿದ ವನಿತಾಗೆ ಧನ್ಯವಾದಗಳು. ಈಗ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ವಾರಿಧಿ ಮಾತನಾಡಲಿದ್ದಾರೆ. ಯುವ ಜನಾಂಗದ ಆದರ್ಶಗಳು, ಆದರ್ಶ ವ್ಯಕ್ತಿಗಳು ಸಾಂಸ್ಕೃತಿಕ ಕ್ರೀಡೆ ಮತ್ತು ಶಿಕ್ಷಣದಿಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾರಿಧಿ ವಾದ್ರಿ. ದ್ವಿತೀಯ ಪಿಯುಸಿ ಅಧ್ಯಯನ ಮಾಡ್ತಿದ್ದೇನೆ. ನನ್ನ ವಿಷಯ ಯುವ ಜನಾಂಗದ ಆದರ್ಶಗಳು, ಆದರ್ಶ ವ್ಯಕ್ತಿಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಅತಿ ದೊಡ್ಡ ಆಸ್ತಿಯೇ ಯುವ ಜನಾಂಗ. ಯುವಕರಿಲ್ಲದ ದೇಶ ಉಸಿರಿಲ್ಲದ ದೇಹದಂತೆ ಅಂತ ಅಂತಾರೆ. ಭಾರತದಲ್ಲಿ ಹಿರಿಯ ನಾಗರಿಕರಿಗಿಂತ ಯುವಕರೇ ಹೆಚ್ಚಾಗಿರುವುದಾಗಿ ನಮಗೆ ಸಮೀಕ್ಷೆಯಿಂದ ತಿಳಿದು ಬರ್ತದೆ. ಹಾಗೆ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ಭಾರತ ಸಮೃದ್ಧವಾದದ್ದು. ಆದರೆ ನಮಗೆ ಮೂಡುವ ಅತಿ ದೊಡ್ಡ ಪ್ರಶ್ನೆಯೇ ಇಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರವೇ ಅಂತ. ಇದರ ಮುಖ್ಯ ಕಾರಣ ಜನರಲ್ಲಿ ಮೂಡಿರುವ ಆಲಸ್ಯತನ ಅಂತೇಳಿ ಹೇಳ್ಬೋದು. ಈ ಆಲಸ್ಯತನವನ್ನ ಹೋಗಲಾಡಿಸಲಿಕ್ಕೆ ಎಂ ಗೋಪಾಲಕೃಷ್ಣ ಅಡಿಗರವರ ಸಾಲುಗಳೇ ಸಾಕ್ಷಿಯಾಗಿವೆ. ಕೆಸರೊಳಿದ್ದರು ಬಾಂದಳವ ನೋಡಿ ಮಿಸಪರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸಗುವಂಬುಜದಂತೆ ಧ್ಯೇಯ ದಾಳ್ವೆಸಗಿ ಮಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಇಲ್ಲಿ ಅಡಿಗರು ತಿಳಿಸೋ ಬಯಸೋದೇನೆಂದ್ರೆ ಪ್ರತಿಯೊಬ್ಬರಿಗೂ ಗುರಿ ಅನ್ನೋದುಂಟು. ಆ ಗುರಿಯನ್ನ ಸಾಧಿಸೋದೇ ಜೀವನ. ಅದರಲ್ಲೂ ಯುವಕರಲ್ಲಿ ಇಂತಹ ಮನೋಭಾವನೆಯನ್ನು ಉತ್ತೇಜಿಸಿ ಹೊರತಗಿಬೇಕಾಗಿದೆ. ಹೇಗೆ ಅಂಬುಜ ಎಂದ್ರೆ ಕಮಲ ತನ್ನ ಅಡಿಯಲ್ಲಿ ಕೆಸರು ಇಟ್ಟುಕೊಂಡು ಮುಡಿಯಲ್ಲಿ ಸುವಾಸನೆ ಹೊಂದಿದೆಯೋ ಹಾಗೆ ಯುವಕರು ಸಹ ನನಗ್ ಆ ಸೌಲಭ್ಯ ಕೊಟ್ಟಿಲ್ಲ, ಈ ಸೌಲಭ್ಯ ಕೊಟ್ಟಿಲ್ಲ ಅಂತ ಕೊರಗದೆ ಇರೋ ದಾರಿಯನ್ನೇ ಸಡಿಲಗೊಳಿಸಿಕೊಂಡು ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಗರಿಕರಾಗಬೇಕನ್ನೋದೇ ಇದರ ಆಶಯ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಭವ್ಯ ಭಾರತ ಕಟ್ಟುವ ಸರದಾರರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಶಿಸ್ತು, ಸರಳತೆ, ಶ್ರದ್ಧೆ, ಪ್ರಾಮಾಣಿಕತೆ, ಶೌರ್ಯ, ಧೈರ್ಯ, ವಿನಯ, ವಿಧೇಯತೆಯಂತಹ ಉತ್ತಮ ಗುಣಗಳನ್ನ ಬಾಲ್ಯದಲ್ಲೇ ಕಲಿಸಿದ್ರೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕದಂತೆ. ಆದ್ರೆ ಎಂಥ ವಿಪರ್ಯಾಸ ಅಂದ್ರೆ ಪಾಲಕರಿಗೆ ತಮ್ಮ ಮಕ್ಕಳಿಗಾಗಿ ಸಮಯವನ್ನ ಎತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಅನುಕರಣೆ ಹಾಗೂ ಮೃದು ಸ್ವಭಾವದವರು. ಅವರು ಪಾಲಕರ ನಡೆ ನುಡಿ, ಆಚಾರ ವಿಚಾರ, ಉಡುಗೆ ತೊಡುಗೆ ಎಲ್ಲವನ್ನೂ ಅನುಸರಿಸ್ತಾರೆ. ಅದಕ್ಕೆ ಅವರಿಗೆ ಮೊದಲು ತಂದೆ ತಾಯಿಗಳೇ ಆದರ್ಶಪ್ರಾಯರಾಗಿರ್ಬೇಕು. ಯಾಕಂದ್ರೆ ಮಕ್ಕಳ ಮೊದಲ ಆದರ್ಶ ವ್ಯಕ್ತಿಗಳೇ ತಂದೆ ತಾಯಿಗಳಾಗಿರ್ತಾರೆ. ಇನ್ನೂ ನಾವ್ ಹೇಳೋದಾದ್ರೆ ಜನ ಈಗ ಹಳೆ ಯಾವ ವಿಚಾರಗಳನ್ನ, ವಸ್ತುಗಳನ್ನ ಹಾಗೆ ಮೌಲ್ಯಗಳನ್ನ ಉಳಿಸ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ಹಳೆಯ ತಲೆಮಾರು ನಮ್ಮ ಮುಂದಿಲ್ಲ, ಆದ್ರೆ ಹಳೆಯ ತಲೆಮಾರಿನೊಂದಿಗೆ ಒಡನಾಡಿಯ ಹಿರಿಯ ತಲೆಮಾರೊಂದಿದೆ. ಆ ತಲೆಮಾರಿನೊಂದಿಗೆ ಭವಿಷ್ಯದಲ್ಲಿ ನಮ್ಮ ದೇಶವನ್ನು ಕಟ್ಟುವ, ಮುನ್ನಡೆಸುವ ಯುವ ಜನಾಂಗವಿದೆ. ಅಂತಹ ಹಿರಿಯ ತಲೆಮಾರಿನಲ್ಲೊಬ್ಬರಾದವರು ಸ್ವಾಮಿ ವಿವೇಕಾನಂದರು. ಇಡೀ ಜಗತ್ತಿಗೆ ಹಾಗೂ ಭಾರತಕ್ಕೆ ಮೊದಲನೇ ಬಾರಿಗೆ ಯುವ ಶಕ್ತಿಯ ಬಗ್ಗೆ ಎಚ್ಚರಿಸಿದವರು ಸ್ವಾಮಿ ವಿವೇಕಾನಂದರು. ಆದ ಕಾರಣ 1985 ಪ್ರತಿ ವರ್ಷ ಜನವರಿ 12 ವಿಶ್ವ ಯುವಜನ ದಿನಾಚರಣೆಯನ್ನ ಆಚರಿಸ್ತೇವೆ. ಏಕೆಂದ್ರೆ ಅಂದು ಸ್ವಾಮಿ ವಿವೇಕಾನಂದರವರ ಜನ್ಮದಿನ. ಹೀಗೆ ನಾವು ನೋಡೋದಾದ್ರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ವ್ಯಕ್ತಿಗಳು ಆದರ್ಶಾರ್ಹರಾಗಿದ್ದಾರೆ. ಅದರಲ್ಲೂ ಸಂಗೀತ ಕ್ಷೇತ್ರದಲ್ಲಿ ನೋಡೋದಾದ್ರೆ ಹಲವಾರು ವ್ಯಕ್ತಿಗಳು ಹಲವಾರು ತರಹದ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರಲ್ಲಿ ಒಬ್ರು ಪುಟ್ಟರಾಜ ಗವಾಯಿಗಳು. ಗವಾಯಿಗಳು ಅಂಧರಾಗಿದ್ರು, ಆದ್ರೂ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರು ನುಡಿಸೋದ ವಾದ್ಯವಿಲ್ಲ, ಹಾಡಲಾರ್ದ ರಾಗನೇ ಇಲ್ಲ ಅಂತ ಹೇಳ್ತಾರೆ. ಇವರಿಂದ ಸಿಗೋ ಆದರ್ಶವೆಂದ್ರೆ ಆತ್ಮವಿಶ್ವಾಸ. ಹಾಗೆ ಗವಾಯಿಗಳು ಶಿಷ್ಯರಾಗಿದ್ದಾಗ ತಮ್ಮ ಗುರುಗಳಿಗೆ ಬಹಳ ವಿಧೇಯರಾಗಿದ್ರಂತೆ. ಒಂದ್ಸಲ ಗಾಂಧೀಜಿಯವರು ನಡೆಸಿದ ಸ್ವದೇಶಿ ಆಂದೋಲನದಲ್ಲಿ ಪಂಚಾಕ್ಷರಿ ಗವಾಯಿಗಳು ಅದರಲ್ಲಿ ಭಾಗವಹಿಸಿ ಖಾದಿ ಬಟ್ಟೆನ ಧರಿಸಿದ್ರು. ಆದ ಕಾರಣ ಪುಟ್ಟರಾಜ ಗವಾಯಿಗಳು ತಮ್ಮ ಜೀವನ ಪರ್ಯಂತ ಖಾದಿ ಬಟ್ಟೆನ ತೊಟ್ಟು ತಮ್ಮ ಗುರುಗಳನ್ನ ಅನುಸರಿಸಿದ್ದಾರೆ. ಇಂಥ ಒಂದು ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಎಷ್ಟು ಕೀರ್ತಿ ಭರಿತವಾಗಿರ್ತದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅನ್ನೋ ಹಾಗೆ ಕ್ರೀಡೆ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸಾಧನೆ ಮಾಡಿದವರು ಹಲವರು. ಅಂಥವರಲ್ಲಿ ಒಬ್ರು ಧ್ಯಾನ್ ಚಂದ್. 1936 ಬೆರ್ಲಿನ್ ಕ್ರೀಡೆಯಲ್ಲಿ ಜರ್ಮನ್ ಕುಲಪತಿಯಾದ ಅಡಾಲ್ಫ್ ಹಿಟ್ಲರ್, ಆರ್ಯ ಜನಾಂಗದ ಪ್ರತಿಪಾದಕ, ಧ್ಯಾನ್ ಚಂದ್ ರವರ ಕ್ರೀಡಾ ಕುಶಲತೆಯನ್ನ ಕಂಡು ಮೋಹಿತಗೊಂಡವನೇ ಜರ್ಮನಿಯಲ್ಲಿ ಇವರಿಗೆ ಪೌರತ್ವ ನೀಡುವುದಾಗಿ ತಿಳಿಸಿದ್ದ. ಹಾಗೆ ತನ್ನ ಆಡಳಿತದಲ್ಲಿ ಅತಿ ಉಚ್ಚ ಸ್ಥಾನ ನೀಡುವುದಾಗಿ ತಿಳಿಸಿದ್ದ. ಆದ್ರೆ ಧ್ಯಾನ್ ಚಂದ್ ಇದನ್ನು ನಿರಾಕರಿಸಿದ್ರು. ರಾಮಾಯಣ ತಿಳಿಸೋ ಹಾಗೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಇವರಿಂದ ಸಿಗೋ ಆದರ್ಶ ದೇಶಪ್ರೇಮ. ದೇಶಪ್ರೇಮ ಒಳ್ಳೆಯದು, ಆದ್ರೆ ತೀವ್ರ ರಾಷ್ಟ್ರೀಯತೆ ಸಲ್ಲದು ಅನ್ನೋದೇ ಇದರ ಆದರ್ಶವಾಗಿದೆ. ಸ್ವಾಮಿ ವಿವೇಕಾನಂದರವರ ಮಾತಿನಂತೆ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಯಾರಿಗೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ ನಿರ್ಮಾಣ ಮಾಡೋದೇ ಶಿಕ್ಷಣ. ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದವರಲ್ಲಿ ಒಬ್ರು ಸಾವಿತ್ರಿ ಬಾಪುಲೆ ಅವರು. ಅಂದಿನ ಕಾಲದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳ ಮಧ್ಯೆ ಮಹಿಳೆಯೊಬ್ಳು ಶಿಕ್ಷಕಿ ಆಗೋದಂದ್ರೆ ಸುಲಭದ ಮಾತಾಗಿರ್ಲಿಲ್ಲ. ಇವರು ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾದ ಶಾಲೆಯನ್ನ ನಿರ್ಮಿಸಿದ್ರು. ಹಾಗೆ ಇವರಿಗೆ ಸಹಾಯ ಮಾಡಿದವರು ಇವರ ಪತಿಯಾದ ಜ್ಯೋತಿಬಾ ಪುಲೆ ಅವರು. ಪುಲೆ ದಂಪತಿಗಳು ಸುಮಾರು 18 ಪಾಠಶಾಲೆಗಳನ್ನ ಆರಂಭಿಸಿದ್ರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಹಾಗೆ ಮಹಿಳೆಯರು ಮತ್ತು ಶಿಕ್ಷಣದ ಬಗೆಗೆ ಸಾವಿತ್ರಿ ಬಾಪುಲೆ ತೋರಿದ ಕಾಳಜಿ ಇವರ ಅತಿ ದೊಡ್ಡ ಆದರ್ಶವಾಗಿದೆ. ಇಂತಹ ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕತೆಯನ್ನ ಮರೀಬೇಕು. ಆದರ್ಶವಿಲ್ಲದ ಜೀವನ ದಿಕ್ಸೂಚಿ ಇಲ್ಲದ ಹಡಗಿನಂತೆ ಅನ್ನೋ ಹಾಗೆ ಆದರ್ಶ ವ್ಯಕ್ತಿಗಳ ಆದರ್ಶಗಳನ್ನ ನಮ್ಮ ಕೈಲಾದಷ್ಟು ಅಳವಡಿಸಿಕೊಂಡು ಜೀವನವನ್ನ ಅರ್ಥಪೂರ್ಣಗೊಳಿಸ್ಕೋಬೇಕು. ವರ ಕವಿ ಬೇಂದ್ರೆ ಅವರು ಒಂದು ಸುನಿತದಲ್ಲಿ ತಿಳಿಸೋ ಹಾಗೆ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಹರೆಯಕ್ಕೆ ಬೇರೆ ಹೊತ್ತೆ. ಇದರಲ್ಲಿ ನಿಸರ್ಗವನ್ನ ಮಾನವನ ಜೀವನಕ್ಕೆ ಹೋಲಿಸಿದ್ದಾರೆ. ಹೇಗಂದ್ರೆ ಬಾನು ಎಂದ್ರೆ ಆಕಾಶ, ಒಮ್ಮೆ ಕತ್ಲೆ ಆಗಿ ಮತ್ತೆ ಬೆಳಕಾಗ್ತದೆ,